ಶ್ರೀ ಕೃಷ್ಣನ ಸದಮಲಾಂಗ ಶ್ರೀ ಕರನ ಮದನ ಪಿತ ಶ್ರೀ ಕೃಷ್ಣನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ನಾರಿ ಮಣಿಯರೆಲ್ಲ ಸೇರಿ ಚಾರು ವಿಭವದಿಂದಲಿ ನಾರಿ ಮಣಿಯರೆಲ್ಲ ಸೇರಿ ಚಾರು ವಿಭವದಿಂದಲಿ ಭೂರಿ ಮುದದಿ ಪದು ಮನಾಭನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀ ಕೃಷ್ಣನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಪರಿಮಳದ ಜಲದೊಳು ಚರಣವನ್ನು ತೊಳೆಯುತ್ತ ಪರಿಮಳದ ಜಲದೊಳು ಚರಣವನ್ನು ತೊಳೆಯುತ್ತ ಪರಿಮಳ ಪರಮ ಪುರುಷ ರಂಗನ ಪರಿಮಳದೊಳು ಪನ್ನಿಸುತ್ತ ಪರಮ ಪುರುಷ ರಂಗನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಪನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀ ಕೃಷ್ಣನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ನಂದ ಗೋಕುಲದಿಂದಲೇ ಬಂದ ಜನರನೆಲ್ಲರ ನಂದ ಗೋಕುಲದಿಂದಲೇ ಬಂದ ಜನರನೆಲ್ಲರ ಚಂದದಿಂದ ಎದಿರುಗೊಂಡು ಮುಂದೆ ಸಭೆಗೆ ಕರೆಯುವ ಚಂದದಿಂದ ಮುಂದೆ ಸಭೆಗೆ ಕರೆಯುವ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀ ಕೃಷ್ಣನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಇದಿರುಗೊಳ್ಳುವ ವಾಸಕಿ ಮುದದಿ ಪದು ಮನಾಭನ ಧಾರೆಯ ನೆರೆದನೆ ರಾಯ ಜನಕೇಂದ್ರ ವಿನೋದದಿಂದಲೇ ತನ್ನ ಮೋಹದ ಮಗಳ ಧಾರೆಯ ಕೇಂದ್ರ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ವಿನೋದದಿಂದಲಿ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ಗುರು ವಶಿಷ್ಠರು ರಘು ವರ ವಂಶವಳಿಯ ಗುರು ವಶಿಷ್ಠರು ರಘು ವರ ಧರೆಯ ಪೀಳಿಗೆಯ ಗುರು ಮೇಷತಾನಿಂದ ಧರೆಯ ಪೀಳಿಗೆಯ ಧಾರೆಯ ನೆರೆದನೆ ರಾಯ ಜನ ಕೇಂದ್ರ ಧಾರೆಯ ನೆರೆದನೆ ರಾಯ ಜನ ಕೇಂದ್ರ ವಿನೋದದಿಂದಲಿ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ನವ ನೆರೆದನೆ ರಾಯ ಜನ ಕೇಂದ್ರ ಧಾರೆಯ ನೆರೆದನೆ ರಾಯ ಜನ ಕೇಂದ್ರ ವಿನೋದದಿಂದಲಿ ತನ್ನ ಮೋಹದ ಮಗಳ ವಿನೋದದಿಂದಲಿ ತನ್ನ ಮೋಹದ ಮಗಳ ಧಾರೆಯ ನೆರೆ ಕೇಂದ್ರ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ದಾರೆಯ ನೆರೆದನೆ ರಾಯ ಜನ ಕೇಂದ್ರ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಭಕ್ತಿ ಜ್ಞಾನದ ಬೆಳಕು ಮೂಡಲಿ ದೇವಿ ದಯದಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಗುರುವಿನ ದಯವಿರಲಿ ಈ ಮನೆಯಲ್ಲಿ ಗುರು ಹಿರಿಯರು ನೆಲೆಸಲಿ ಗುರುವಿನ ದಯವಿರಲಿ ಈ ಮನೆಯಲ್ಲಿ ಗುರು ಹಿರಿಯರು ನೆಲೆಸಲಿ ನಿರತ ದೇವ ಕಾರ್ಯ ನಡೆಯಲಿ ಸಿರಿಯು ಹರುಷದಿ ಸ್ಥಿರಲಿ ನೆಲೆಸಲಿ ಪರುಣಿ ಅನ್ನ ಪೂರ್ಣೆ ವಲಿಯಲಿ ವಾಣಿ ವಲಿದು ವಾಸವಾಗಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಕಿಲ ಕಿಲ ನಗು ಚಲ್ಲಲಿ ಈ ಮನೆಯಲ್ಲಿ ನಿತ್ಯ ಸಂಭ್ರಮವಿರಲಿ ಕಿಲ ಕಿಲ ನಗು ಚಲ್ಲಲಿ ಈ ಮನೆಯಲ್ಲಿ ನಿತ್ಯ ಸಂಭ್ರಮವಿರಲಿ ಲಲನೆಯರ ಸಿರಿ ಮುಡಿಯ ಕುಸುಮ ಗಂಧವೆಲ್ಲಡೆ ಚಲ್ಲಿ ಸೂಸಲಿ ಚಲುವ ಮಕ್ಕಳಾಡಿ ನಲಿಯಲಿ ಕಲೆಯ ವಿದ್ಯೆಯ ನೆಲೆಯಿದಾಗಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಧನ ಧಾನ್ಯ ಹೆಚ್ಚಾಗಲಿ ಈ ಮನೆಯಲ್ಲಿ ಮನಕ್ಕೆ ಶಾಂತಿಯು ಸಿಗಲಿ ಧನ ಧಾನ್ಯ ಹೆಚ್ಚಾಗಲಿ ಈ ಮನೆಯಲ್ಲಿ ಮನಕ್ಕೆ ಶಾಂತಿಯು ಸಿಗಲಿ ದೀನ ದಲಿತರಿ ಗನ್ನ ವಿರಿಸಲಿ ದಣಿವಿಗಾಸರವೀಯಲಿ ಹೈನ ದಾಹೊಳೆ ತುಂಬಿ ಹರಿಯಲಿ ದೇವಿ ದೇವಿಯೇ ನಿನ್ನ ದಯದಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಭಕ್ತಿ ಭಾವದ ಬೆಳಕು ಮೂಡಲಿ ದೇವಿ ದೇವಿಯೇ ನಿನ್ನ ದಯದಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ನಡೆದೆಯ ನೀ ನನ್ನ ಮಗಳೇ ಹಡೆದ ತವರನ್ನಗಲಿನಿ ನಡೆದೆಯಾ ನೀ ನನ್ನ ಮಗಳೇ ಹಡೆದ ತವರನ್ನಗಲಿನಿ ಅಳದಿರಮ್ಮ ಅಳದಿರಮ್ಮ ಅಳದಿರು ಅಳದಿರಮ್ಮ ಅಳದಿರು ಸಾಕು ನಿಜ ಅಳದಿರು ಅಳದಿರಮ್ಮ ಅಳದಿರು ಅಕ್ಕ ಅಕ್ಕ ಎಂದು ನಿನ್ನಯ ಚಿಕ್ಕ ತಮ್ಮನು ಅಳುವನು ಬೆಂಕಿ ಬೇಕೆ ಅಳುತ್ತ ಆದನು ಮೂರ್ಛೆ ಹೋಗಿ ಬಿದ್ದನು ಎತ್ತಿಕೋ ನೀನೆತ್ತಿಕೋ ನಡೆ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸುಂದ ಪ್ರೇಮದಿ ಲಕ್ಷ್ಮಿಯು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ವಾಪವಾಗಿ ಹೇಟ್ಟು ನಲಿದಳು ವಾಪಿ ಪ್ರೇಮದಿ ಲಕ್ಷ್ಮಿಯು ವಾಪಿ ಪ್ರೇಮದಿ ಲಕ್ಷ್ಮಿಯು ಅರ್ಪಿಸಿದಳ ಪುಷ್ಪಹಾರವ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ ಸರ್ಪಶಯನನ ಕೊರಳಿಗೆ. ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನ್ನು ಇಡಿಸಿದ ಮಂಗಳ ಸೂತ್ರವನ್ನು. ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನ್ನು ಇಡಿಸಿದ ಮಂಗಳ ಸೂತ್ರವನ್ನು ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನ್ನು ಇಡಿಸಿದ ಮಂಗಳ ಸೂತ್ರವನ್ನು ಸುರರು ಭುಸುರರೆಲ್ಲ ನೆರೆದಿಹ ಸಭೆಯೋಳು ಸುರರು ಭುಸುರರೆಲ್ಲ ನೆರೆದಿಹ ಸಭೆಯೋಳು ಹರಿ ಅತಿ ಪ್ರೇಮದೋಳು ಇರಿಸಿದ ಮಂಗಳ ಸೂತ್ರವನು ಹರಿ ಅತಿ ಪ್ರೇಮದೋಳು ಇರಿಸಿದ ಮಂಗಳ ಸೂತ್ರವನು ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನು ಇರಿಸಿದ ಮಂಗಳ ಸೂತ್ರವನು ತ್ರಿಭುವನದೊಡೆಯನು ಸಭೆಯ ಮಧ್ಯದೊಳಿಹ ತ್ರಿಭುವನದೊಡೆಯನು ಸಭೆಯ ಮಧ್ಯದೊಳಿಹ ಶುಭವದನೆಯ ಗಳಕ್ಕೆ ತೊಡಿಸಿದ ಮಂಗಳ ಸೂತ್ರವನು ಶುಭವದನೆಯ ಗಳಕ್ಕೆ ತೊಡಿಸಿದ ಮಂಗಳ ಸೂತ್ರವನು ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನು ಇಡಿಸಿದ ಮಂಗಳ ಸೂತ್ರವನು ಮಂಗಳಮಯವಾದ ರಂಗಿನ ಹಾರವ ಮಂಗಳಮಯವಾದ ರಂಗಿನ ಹಾರವ ರಂಗಿನೊಳಿಡಿಸಿದನು ಕಟ್ಟಿದ ಮಂಗಳ ಸೂತ್ರವನು ರಂಗಿನೊಳಿಡಿಸಿದನು ಕಟ್ಟಿದ ಮಂಗಳ ಸೂತ್ರವನು ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಳ ಸೂತ್ರವನು ಇರಿಸಿದ ಮಂಗಳ ಸೂತ್ರವನು ಸುರರು ಭುಸುರರೆಲ್ಲ ನೆರೆದಿಹ ಸಭೆಯೋಳು ಸುರರು ಭುಸುರರೆಲ್ಲ ನೆರೆದಿಹ ಸಭೆಯೋಳು ಹರಿ ಅತಿ ಪ್ರೇಮದೋಳು ಇರಿಸಿದ ಮಂಗಳ ಸೂತ್ರವನು ಹರಿ ಅತಿ ಪ್ರೇಮದೋಳು ಇರಿಸಿದ ದೀರ್ಘ ಸುಮಂಗಲೆ ಆಗಿರುಯನು ತಲಿ ದೀರ್ಘ ಸುಮಂಗಲೆ ಆಗಿರುಯನು ತಲಿ ಶೀಘ್ರ ದಿ ಶ್ರೀ ಹರಿಯು ತೋಡಿಸಿದ ಮಂಗಲ ಸೂತ್ರವನು ಶೀಘ್ರ ದಿ ಶ್ರೀ ಹರಿಯು ತೋಡಿಸಿದ ಮಂಗಲ ಸೂತ್ರವನು ಅಂಗನೆ ಮಣಿಗೆ ರಂಗನು ಸಿರಿಗೆ ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಲ ಸೂತ್ರವನು ಇಡಿಸಿದ ಮಂಗಲ ಸೂತ್ರವನು ಸುರರು ಭೂಸುರರೆಲ್ಲ ನೆರೆದಿಹ ಸಭೆಯೋಳು ಸುರರು ಭೂಸುರರೆಲ್ಲ ನೆರೆದಿಹ ಸಭೆಯೋಳು ಹರಿ ಅತಿ ಪ್ರೇಮದೋಳು ಇರಿಸಿದ ಮಂಗಲ ಸೂತ್ರವನು ಹರಿ ಅತಿ ಪ್ರೇಮದೋಳು ಇರಿಸಿದ ಮಂಗಲ ಸೂತ್ರವನು ಅಂಗನೆ ಮಣಿಗೆ ರಂಗನು ಸಿರಿಗೆ ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರವನು ಇರಿಸಿದ ಮಂಗಲ ಸೂತ್ರವನು ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಶ್ರೀಕರೇಂದ್ರನ ಪ್ರೀತಿಗೊಂಡು ಜೋಕೆಯಿಂದ ತೆರದಲಿ ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಸರ್ವ ಸಮತಾಗಿರುವ ನಡೆ ನುಡಿ ಊರ್ವಿಯೊಳು ನೆಲೆಗೊಳಿಸಿರಿ ಸರ್ವ ಸಮತಾಗಿರುವ ನಡೆ ನುಡಿ ಊರ್ವಿಯೊಳು ನೆಲೆಗೊಳಿಸಿರಿ ಗರ್ವರಹಿತ ಮರ್ಮವರಿತು ಸರ್ವರನು ಓಲೈಸಿರಿ ಗರ್ವರಹಿತ ಮರ್ಮವರಿತು ಸರ್ವರನು ಓಲೈಸಿರಿ ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ವಿದ್ಯೆ ಬುದ್ಧಿಯ ತಿದ್ದಿ ಬೆಳೆಸಿರಿ ಮುದ್ದು ಬಾಲರ ಪಡೆಯಿರಿ ವಿದ್ಯೆ ಬುದ್ಧಿಯ ತಿದ್ದಿ ಬೆಳೆಸಿರಿ ಮುದ್ದು ಬಾಲರ ಪಡೆಯಿರಿ ಹೊದ್ದಿ ಸಂಪದ ಚಿದ್ವನಾವರ ಸಿದ್ಧ ಪುರುಷರೆಂದೆನಿಸಿರಿ ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಸ್ವಾಮಿ ಮಲಹರ ಸೀಮೆಗಾತ್ಮರ ರಾಮನುಡಿಯನು ಬಿಡದಿರಿ ಸ್ವಾಮಿ ಮಲಹರ ಸೀಮೆಗಾತ್ಮರ ರಾಮನುಡಿಯನು ಬಿಡದಿರಿ ದೋಷರಹಿತ ಪ್ರೀತಿಯಿಂದ ಸರ್ವರನು ಓಲೈಸಿರಿ ದೋಷರಹಿತ ಪ್ರೀತಿಯಿಂದ ಸರ್ವರನು ಓಲೈಸಿರಿ ಸೌಖ್ಯವಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಶ್ರೀಕರೇಂದ್ರನ ಸಂಪತಿಗಳೇ ಸೌಖ್ಯವಾಂತು ದಂಪತಿಗಳೇ ಅನೇಕ ಕಾಲ ಬಾಳಿರಿ ಅನೇಕ ಕಾಲ ಬಾಳಿರಿ. ಇದುವರೆಗೂ ಜಡ ತಾಲೂಕಿನ ಗುಂದ ನಂದಿಗದ್ದೆ ಗ್ರಾಮದ ಜಲಜಾಕ್ಷಿ ದಾನಗೇರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಶಶಿಕಲಾ ಗಂಗಾಧರ್ ಹೆಗಡೆ, ಅರ್ಚನಾ ಶ್ರೀಪಾದ್ ಹೆಗಡೆ ಮತ್ತು ಸೀತಾ ದಾನಗೇರಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ಮೇವು ಗೊಬ್ಬರವಾಗಿ ಅಜೋಲಾ. ಅಜೋಲಾ ಎನ್ನುವಂತಹದ್ದು ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲಂತಹ ಜರಿ ಜಾತಿಯ ಸಸ್ಯ. ಇದರ ಕಾಂಡ ಮತ್ತು ಎಲೆಗಳು ತುಂಬಾ ಚಿಕ್ಕದಾಗಿದ್ದು ಒಂದರ ಮೇಲೊಂದು ಜೋಡಿಸಿದ ಹಾಗಿರುತ್ತವೆ. ಅಜೋಲಾ ಸಸ್ಯದ ಎಲೆಯ ಕೆಳಭಾಗದಲ್ಲಿ ಸಣ್ಣ ರಂಧ್ರಗಳಿದ್ದು ಅವುಗಳಲ್ಲಿ ಅನಬಿನ ಎನ್ನುವಂತಹ ಪರಸ್ಪರ ಅವಲಂಬಿ ಅಥವಾ ಸಿಂಬಯೋಟಿಕ್ ನೀಲಿ ಹಸಿರು ಪಾಚಿಯು ಅಡಕವಾಗಿದ್ದು ಇವು ವಾಯುಮಂಡಲದಲ್ಲಿ ಇರುವಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಪಡೆದಿರುತ್ತವೆ. ಮಣ್ಣಿನ ರಸಸಾರ ಅಥವಾ ಪಿಎಚ್ ಸುಮಾರು 5-6.5. ವಾತಾವರಣದ ಉಷ್ಣಾಂಶ 27-30 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಪ್ರದೇಶದಲ್ಲಿ ಅಜೋಲವನ್ನು ಚೆನ್ನಾಗಿ ಬೆಳೆಯಬಹುದು. ಇದರ ಬೆಳವಣಿಗೆಗೆ ಸೂರ್ಯನ ಬಿಸಿಲು ಅತಿ ಅಗತ್ಯ. ಫಲವತ್ತಾದಂತಹ ಮಣ್ಣು ಮತ್ತು ನೀರು ಬಹಳ ಕಾಲ ನಿಲ್ಲದೇ ಇರುವಂತಹ ಹಾಗೂ ನೀರು ಬಹಳ ಕಾಲ ನಿಲ್ಲದೆ ಹರಿತಾ ಇದ್ರೆ ಅಜೋಲವು ಹೆಚ್ಚು ಹುಲಸಾಗಿ ಬೆಳೀತದೆ. ಅಜೋಲವನ್ನು ಭತ್ತದ ಗದ್ದೆಯಲ್ಲಿ ಬೆಳೆಸುವುದರಿಂದ ಭತ್ತದ ಬೆಳೆಗೆ ಸಾಕಷ್ಟು ಹಸಿರೆಲೆ ಗೊಬ್ಬರ ದೊರೆಯುವುದಲ್ಲದೆ ಬೆಳೆಗೆ ಬೇಕಾಗಿರುವಂತಹ ಇತರ ಪೋಷಕಾಂಶಗಳನ್ನು ಸಸ್ಯಕ್ಕೆ ದೊರಕಿಸಿಕೊಡುತ್ತದೆ ಹಾಗೂ ಕಳೆಯನ್ನು ನಿಯಂತ್ರಿಸುವುದಕ್ಕೂ ಕೂಡ ಸಹಕರಿಸುತ್ತದೆ. ಅಜೋಲದ ಉಪಯೋಗದ ಬಗ್ಗೆ ಹೇಳುವುದಿದ್ರೆ ಅಜೋಲವು ಜಾನುವಾರುಗಳಿಗೆ ಅತ್ಯುತ್ತಮವಾದಂತಹ ಮೇವಾಗಿದ್ದು ಒಣ ತೂಕದ ಆಧಾರದಲ್ಲಿ 25-35% ಪ್ರೋಟೀನ್, 10-15% ಲವಣಾಂಶ, 7-10% ಅಮೈನೋ ಆಮ್ಲ ಹಾಗೂ ಇನ್ನಿತರ ಪೋಷಕಾಂಶವನ್ನು ಒಳಗೊಂಡಿದೆ. ಜಾನುವಾರುಗಳಿಗೆ ಅಜೋಲವನ್ನು ದಿವಸಕ್ಕೆ ಸುಮಾರು 1/4 ಕಿಲೋದಷ್ಟು ಕೊಟ್ಟಾಗ ಹಾಲಿನ ಇಳುವರಿ 15% ಹೆಚ್ಚಾಗಿರುವುದು ಕಂಡುಬಂದಿದೆ. ಕೋಳಿಗಳ ಆಹಾರದಲ್ಲಿ ಇದನ್ನು ನೀಡಿದಾಗ ಮಾಂಸದ ಕೋಳಿಗಳ ತೂಕ ಹೆಚ್ಚಾಗಿ ಮೊಟ್ಟೆಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗಿರುವುದು ಕಂಡುಬಂದಿದೆ. ಮೀನಿನ ಆಹಾರವಾಗಿ ಬಳಸಿದಾಗ 30% ತೂಕದಲ್ಲಿ ಹೆಚ್ಚಳ, ಭತ್ತದ ಬೆಳೆಯಲ್ಲಿ 20% ಇಳುವರಿ ಹೆಚ್ಚಿಗೆ ಬಂದಿರುವುದು ಅಜೋಲದ ಮಹತ್ವವನ್ನು ತಿಳಿಸುತ್ತದೆ. ಅಜೋಲವನ್ನು 3 ರೀತಿಯಲ್ಲಿ ಬೆಳೆಸಬಹುದು. ಸಸಿ ಮಡಿಯಲ್ಲಿ ಬೆಳೆಸುವಂತಹದ್ದು. ಅಜೋಲವನ್ನು ಗದ್ದೆಯಲ್ಲಿ ಬೆಳೆಸುವುದಕ್ಕೆ ಮೊದಲು ಸಣ್ಣ ಮಡಿಯಲ್ಲಿ ಬೆಳೆಸಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆಯಾಗಿ ಬೆಳೆಸುವುದಕ್ಕೆ 100 ಚದರ ಮೀಟರ್ನ 3-4 ಮಡಿಗಳು ಬೇಕಾಗ್ತದೆ. 100 ಚದರ ಮೀಟರ್ ಪ್ರದೇಶಕ್ಕೆ 1 ಕಿಲೋಗ್ರಾಂನಷ್ಟು ಸೂಪರ್ ಫಾಸ್ಫೇಟ್, 1 ಕಿಲೋಗ್ರಾಂನಷ್ಟು ಬೂದಿ, 300 ಗ್ರಾಂನಷ್ಟು ಪೊಟ್ಯಾಸಿಯಂ ಸಲ್ಫೇಟ್, 100 ಗ್ರಾಂನಷ್ಟು ಸೋಡಿಯಂ ಮಾಲಿಬ್ಡೇಟ್ ಮತ್ತು 40 ಗ್ರಾಂನಷ್ಟು ಫ್ಯೂರೋಡನ್ ಹರಡುಗಳನ್ನು ಮಣ್ಣಿನಲ್ಲಿ ಸೇರಿಸಿ ಅನಂತರ 20 ಕಿಲೋಗ್ರಾಂನಷ್ಟು ಅಜೋಲಾ ಸಸ್ಯವನ್ನು ಈ ಪ್ರದೇಶದಲ್ಲಿ ಹರಡಬೇಕು. ನೀರಿನ ಆಳ ಸುಮಾರು 5-7.5 ಸೆಂಟಿಮೀಟರ್ಗೆ ಕಡಿಮೆಯಾಗದ ಹಾಗೆ ಎಚ್ಚರ ವಹಿಸಬೇಕು. ಇದಾದ 15 ದಿವಸಗಳಲ್ಲಿ 20 ಕಿಲೋಗ್ರಾಂ ಅಜೋಲಾ ಸುಮಾರು 300 ಕಿಲೋಗ್ರಾಂನಷ್ಟು ಬೆಳೀತದೆ. ಹಾಗೆ ಗದ್ದೆಯಲ್ಲಿ ಹಾಕಿಯೂ ಕೂಡ ಬೆಳೆಸಬಹುದು. ನಾಟಿಗೆ ಮೊದಲು ನೀರನ್ನೆಲ್ಲ ಬಸಿ ತೆಗೆದು 1 ಹೆಕ್ಟೇರ್ಗೆ ಸುಮಾರು 60-75 ಕಿಲೋಗ್ರಾಂನಷ್ಟು ಅಜೋಲವನ್ನು ಹರಡಿ ಶಿಫಾರಸು ಮಾಡಿರುವಂತಹ ಸಾರಜನಕದಲ್ಲಿ 25%ನ್ನು ಮತ್ತು ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಕೊಟ್ಟು ಮಣ್ಣಿನೊಂದಿಗೆ ಸೇರಿಸಬೇಕು. ನಾಟಿ ಮಾಡಿದ 2 ವಾರಗಳಲ್ಲಿ ಸುಮಾರು 2,500 ಕಿಲೋದಷ್ಟು ಆಗ್ತದೆ. ತೊಟ್ಟಿಗಳಲ್ಲಿಯೂ ಕೂಡ ಅಜೋಲವನ್ನು ಅಭಿವೃದ್ಧಿಪಡಿಸಬಹುದು. ಸುಮಾರು 2 ಮೀಟರ್ ಉದ್ದ, 2 ಮೀಟರ್ ಅಗಲ ಹಾಗೂ 0.5